ನಾನು ಅದನ್ನು ಏನು ಮಾಡಿದ್ದೀನಿ ಅಂದರೆ, ಪಾಪ ಯಾರು ಜೀವನ ಮಾಡ್ಕೊಂಡು ಹೋಗಲಿ, ನಾ ದೊಡ್ಡದು ಮಾಡ್ತೀನಿ ಅಂತಲ್ಲ, ತಮ್ಮ ಈ ಥರ ಮಾಡಿ ಅಂತೇಳಿ ನಾನು ಅವ್ರಿಗೆ ಸಜೆಷನ್ ಕೊಟ್ಟು ಅಲ್ಲಿಯೂ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋ ಮಟ್ಟದಲ್ಲಿ ನಾನಿದ್ದೀನಿ. ಈಗ ನಮ್ಮ ತಾಳಗುಪ್ಪ ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ 2 ಇದೆ, ನಮ್ಮಲ್ಲೇ 3 ಇದೆ ನನ್ನ ಬಿಟ್ಟ ನಂತರ. ಹಾಗಾಗಿ ಅವರು ಎಲ್ಲ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಥರ ಮಾಡಬೇಕು ಅಂತೇಳಿ. ನನಗೆ ಅದರಲ್ಲಿ ಏನಂದ್ರೆ ಕಾಂಪೀಟ್ ಮಾಡೋದಾಗಲಿ ಅದೆಲ್ಲ ಮುಳುಗಿಸೋದಾಗಲಿ ನಂದು ಅಪಲತೆ ಅಲ್ಲ, ನಮ್ಮ ಸಾಧ್ಯವಾದ್ರೆ ನಾವು ಮಾಡ್ತೀವಿ, ಒಂದಿದ್ರೆ ಬೇರೆ ಜನ ಮಾಡಲಿ, ಒಟ್ಟು ಗ್ರಾಹಕರಿಗೆ ಒಳ್ಳೆ ಇದು ಸಿಕ್ಲಿ ಉದ್ದೇಶ ನಂದು. ಸರಿ, ಬೆಲ್ಲವನ್ನ ಯಾವ್ದಕ್ಕೆ ತುಂಬುತ್ತೀರಿ ನೀವು ಬೆಲ್ಲ ತಯಾರಾದ್ಮೇಲೆ? ನಮಗೆ ಸಮಸ್ಯೆ ಆಗಿದೆ ಒಂದೇನೆ, ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ರೆ ಅದು ಆ ಬಿಸಿಯಲ್ಲಿ ಸ್ವಲ್ಪ ಏನೋ ಒಂದು ತನ್ನ ಇದನ್ನು ಕಳ್ಕೊಳ್ಳುತ್ತೆ ಗೊತ್ತಿದೆ ನಮಗೆ, ಆದ್ರೆ ಅದನ್ನು ಹೇಗೆ ಮಾಡಬೇಕು ಅಂತ ಐಡಿಯಾ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಮೊದಲು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ವಿ, ಆ ಮಣ್ಣಿನ ಮಡಿಕೆ ಏನಾಗಿದೆ ಟ್ರಾನ್ಸ್ಪೋರ್ಟಿಂಗ್ ಬರೋದಿಲ್ಲ, ಆಮೇಲೆ ಏನ್ ಮಾಡಿದ್ವಿ ಅದನ್ನ ತೆಗೆದು ಈ ಕಬ್ಬಿಣದ ಸೀಟ್ ಗಳಲ್ಲಿ ಡಬ್ಬಿಗಳು ಬರ್ತಾ ಇತ್ತು, ಮುಂಚೆ ಆಯಿಲ್ ಟಿನ್ ಅಲ್ಲ ಡಬ್ಬಿಲೇ ಬರ್ತಾ ಇತ್ತು, ಅದು ಈ ಕ್ಲೋಸ್ ಆಗಿದೆ. ಅದು ಅವಾಗ ಬಂದಾಗ ನಮ್ಗೆ ಆ ಟಿನ್ ಗಳು ಸಿಗ್ತಾ ಇತ್ತು, ಅದರಲ್ಲಿ ಹಾಕ್ತಾ ಇದ್ವಿ, ಈಗ ಅದು ಕ್ಲೋಸ್ ಆಯ್ತು. ಹಾಗಾಗಿ ಅನಿವಾರ್ಯ ಪ್ಲಾಸ್ಟಿಕ್ ಹೋಗಿದ್ದೀವಿ. ಅದಕ್ಕೆ ಒಂದು ಯೋಚನೆ ಇದೆ ನಮಗೆ, ನಾವು ಈ ಸೌತ್ ಕೇಂದ್ರದಲ್ಲಿ ಒಂದು ಜನರನ್ನು ಮಾತಾಡ್ಸಿದ್ವಿ, ಮಣ್ಣಿನ ಕುಡಿಕೆಗಳನ್ನೇ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಒಂದು 10 ಕೆಜಿ 12 ಕೆಜಿ ಮಾಡಿ ಟ್ರಾನ್ಸ್ಪೋರ್ಟಿಂಗ್ ಮಾಡುವಂಥ ವ್ಯವಸ್ಥೆಯಲ್ಲಿ ಮಾಡುವಂಥ ಒಂದು ತಲೆ ಒಳಗೆ ನನಗಿದೆ. ಅದಿಲ್ಲ ಈಗ ನಮ್ದು ಕಬ್ಬಿಣದ ಪ್ಲಾಸ್ಟಿಕ್ ಸೀಟ್ ಇತ್ತಲ್ಲ, ಇದ್ರ ಸೀಟ್ ಯಾವುದು ಐರನ್ ಸೀಟ್ ಇದೆಯಲ್ಲ, ಐರನ್ ಸೀಟ್ ನಾನೇ ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿ ನನಗೆ ಬೇಕಾಗೋ ಇದನ್ನು ನಂದೇ ಲೆವೆಲಲ್ಲಿ ಮಾಡುವಂಥ ವ್ಯವಸ್ಥೆ ಅಂತಂದ್ರೆ ಅವಾಗ ನನಗೆ ಬೆಲ್ಲಕ್ಕೆ ಇನ್ನೂ ಕೊಯ್ದು ಬರುತ್ತೆ, ಅದನ್ನು ಯೋಚನೆ ಮಾಡಿದ್ದೀನಿ. ಒಟ್ಟಾರೆಯಾಗಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರಬಾರದು, ಈ ರೀತಿ ಪ್ಲಾಸ್ಟಿಕ್ ಅನ್ನು ಬಳಸಬಾರದು, ಈ ರೀತಿಯಾಗಿ ಒಟ್ಟಾರೆಯಾಗಿ ಗುಣಮಟ್ಟದ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀರಿ. ಆಮೇಲೆ ತಾವು ಹೇಳಿದಾಗೆ 10 ಕೆಜಿ ಬೆಲ್ಲ ಇದೆಯಲ್ಲ ಒಂದು ಕುಡಿಕೆನಲ್ಲಿ ಕೊಡುವಂಥದ್ದು, ಕೆಲವರಿಗೆ ಬಹಳಷ್ಟು ಅನುಕೂಲವಾಗುತ್ತೆ. ಯಾಕೆಂದ್ರೆ ನಮ್ಗೆ 25 ಕೆಜಿ ಬೇಡಪ್ಪ, 10 ಕೆಜಿ ಬೇಕು ಅನ್ನೋಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಹೆಗಡೆ ಅವರೇ, ಇದು ಒಳ್ಳೆ ಪ್ರಯತ್ನ ಇದು. ಅದೇ ಯೋಚನೆ ಮಾಡಿದ್ದೀನಿ, ನನಗೆ ಅದಕ್ಕೆ ಸಹಾಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದವರು ಇದಾರಲ್ಲ, ಅದು ನನಗೆ ಬಂದು ಅದ್ರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹೆಗಡೆ ಅವರೇ, ನೀವು ಅಕಸ್ಮಾತ್ ಇದಕ್ಕೆ ವ್ಯವಸ್ಥೆ ಮಾಡಿದ್ರೆ ನಮ್ಮ ನಿಮ್ಗೆ ಜವಾಬ್ದಾರಿ ಇದೆ, ಸೌತ್ ಕೇಂದ್ರ ನಾವು ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ಅದನ್ನು ನೆಕ್ಸ್ಟ್ ಮಾಡುವಂತ ಯೋಜನೆ ಒಳಗೂ ಇದ್ದೀನಿ. ಸರಿ, ಈಗ ನಿಮ್ಮ ಬೆಲ್ಲ ತಯಾರಿಕೆ ಬಗ್ಗೆ ಎಲ್ಲ ನಮ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಈಗ ನಿಮ್ಮ ಕೃಷಿ ಬಗ್ಗೆ ಒಂದಿಷ್ಟೆಲ್ಲ ಮಾತಾಡೋಣಂತೆ. ಪರವಾಗಿಲ್ಲ, ಯಾಕಂದ್ರೆ ನನಗೇನಾಗಿದೆ, ನನಗೆ ಈಗ ಇಲ್ಲಿ ಸ್ಥಳಕ್ಕೆ ಬಂದು, ನಾನು ಮೂಲತಃ ಸಾಗರ ತಾಲೂಕು, ನಾನು ಸಾಗರ ತಾಲೂಕಿನಲ್ಲಿ ನಾನು ಕೃಷಿ ಕ್ಷೇತ್ರದಲ್ಲಿ ಇರಲಿಲ್ಲ, ನನ್ನ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ನಾನು ಸೀದಾ ಕೃಷಿ ಕ್ಷೇತ್ರಕ್ಕೆ ಬಂದೆ. ಅವಾಗೆಲ್ಲ ಏನಿತ್ತು, ಹುಡುಗನ ಹೊರಗಡೆ ಕಳಿಸೋದು, ಏನೇನೋ ಡಿಗ್ರಿ ಮಾಡಿಸೋದು, ಇವೆಲ್ಲ ತಲೆ ಒಳಗೆ ಇತ್ತು. ನನಗೆ ಯಾಕೆ ಅದು ಮನಸ್ಸಿಗೆ ಬರಲಿಲ್ಲ. ಆಗ ನಮ್ಮ ತಂದೆಯವರು ಇದು ಕೃಷಿ ಕ್ಷೇತ್ರದಲ್ಲೇ ಮುಂದುವರೆದು ಅವರು ರಾಜ್ಯ ಮಟ್ಟದಲ್ಲಿ ನಿಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಹೆಸರು ತಗೊಂಬಂದ್ರು ನಮ್ಮ ತಂದೆಯವರು. ಅವರು ಈಗ ಮರದಲ್ಲಿ ಎಲ್ಲ ಕೊನೆ ತೆಗೆಯೋದು, ಔಷಧಿ ಹೊಡೆಯೋದು ಇದನ್ನು ಮಾಡ್ತಾ ಇದ್ರು ಆ ಕಾಲದಲ್ಲೇನೆ. ಹಾಗೆ ಅವ್ರ ಮಗ ನಾನಾದ್ಮೇಲೆ ನನಗೂ ಒಂದು ಕೃಷಿ ಬಗ್ಗೆ ಯೋಚನೆ ಇತ್ತು. ಹಾಗೆ ಸೀದಾ ಕೃಷಿ ಕ್ಷೇತ್ರಕ್ಕೆ ಇಲ್ಲೇ ಬಂದೆ. ಬಂದು ಇನ್ನಂಥ ಈಗ 50 ವರ್ಷ ಆಗಿದೆ ನನಗೆ ಇಲ್ಲಿ. ನಾನು ಎಲ್ಲ ಬೆಳೆಗಳನ್ನು ಈವನ್ ತರಕಾರಿ ಬೆಳೆಯಲು ಸಹ ಲಾಭ ಅನ್ಕೊಂಡು, ನಾನು ತರಕಾರಿ ನಿಜವಾಗ್ಲೂ ಲಾಭ ನನಗದು ಗೊತ್ತಿದೆ. ಆಮೇಲೆ ಇದರಲ್ಲಿ ಸಾಮಾನ್ಯವಾಗಿ ಭತ್ತದ ವೆರೈಟಿ ಇರ್ಬೋದು ಅಥವಾ ನಮ್ಮ ಕಬ್ಬಿನ ವೆರೈಟಿ ಇರ್ಬೋದು, ಪ್ರತಿಯೊಂದರಲ್ಲೂ ಹೊಸ ಹೊಸದನ್ನ ಕಂಡ್ಕೊಳ್ತಾ ಬಂದೆ. ಅದೇನಾಯ್ತು ಅಂದ್ರೆ, ನನಗೆ ವಾಪಸ್ ಅದನ್ನು ರೆಡಿ ಮಾಡೋ ಹೊತ್ತಿಗೆ ನಂಗೆ ಇದ್ರ ಯೋಚನೆ ಜಾಸ್ತಿ ಆಯ್ತು. ಕಬ್ಬಿನ ಬಗ್ಗೆ ಹೆಚ್ಚಿಗೆ ತಲೆ ಕೈದ್ರಿಂದ ಆ ಬೇರೆ ಇದಕ್ಕೆಲ್ಲ ಬೇಸಾಯಕ್ಕೆಲ್ಲ ಸ್ವಲ್ಪ ಕಡಿಮೆ ಇದನ್ನ ಕೊಟ್ಟೆ, ಕಬ್ಬಿಗೆ ಜಾಸ್ತಿ ಬೆಲೆ ಕೊಟ್ಟೆ. ಹಾಗಾಗಿ ನಾನು ಜಾಸ್ತಿ ಕಬ್ಬೇನೆ, ನಂದು ಇರೋ 4 ಎಕರೆಯಲ್ಲೂ ಕಬ್ಬನ್ನೇ ಬೆಳ್ಕೊಳ್ಳೋ ಮನುಷ್ಯ. ನಾನು ಜನಗಳಿಗೆ ಹೇಳೋದು ಅದೇನೆ, ಯಾಕಂದ್ರೆ ಕಬ್ಬಿನಿಂದ ಏನಾಗುತ್ತೆ ಅಂದರೆ ನಮ್ಮ ಮಣ್ಣು ಫಲವತ್ತತೆ ಆಗುತ್ತೆ. ನಮ್ಮ ಈ ಭೂಮಿ ತಾಯಿ ಇದೆಯಲ್ಲ, ಅದು ಕಬ್ಬಿನ ಆ 9 ತಿಂಗಳ ಬಿಸಿಲು ನೆರಳೊಳಗೆ ಶಿಸ್ತಾಗಿ ಇದ್ದು ತಂಪಾಗಿ ಇದ್ದು ಅದ್ರ ಬೀಳುವಂತಹ ಎಲ್ಲ ಇದರಿಂದ ಕಬ್ಬಿನಲ್ಲಿ ಬೀಳುತ್ತಲ್ಲ ಕಸ, ಅದರಿಂದ ಆ ಮಣ್ಣು ಫಲವತ್ತತೆ ಆಗುತ್ತೆ, ಎರೆಹುಳು ಜಾಸ್ತಿ ಆಗುತ್ತೆ, ಜಮೀನು ಫಲವತ್ತತೆ ಆಗುತ್ತೆ. ಇದು ಇಂಪಾರ್ಟೆಂಟ್. ಮತ್ತೆ ಆಮೇಲೆ ಏನಂದ್ರೆ, 1 ವರ್ಷ ಕಬ್ಬನ್ನು ಬೆಳೆದ್ರೆ ನಾವು 4 ವರ್ಷ ಅದನ್ನು ಸುಮ್ಮನೆ ಮೇಂಟೈನ್ ಮಾಡ್ತಾ ಇದ್ರು ಬೆಳೆ ಕೊಡ್ತಾ ಇರುತ್ತೆ. ಪದೇ ಪದೇ ವರ್ಷ ಮಾಡುವಂಥ ಅವಶ್ಯಕತೆ ಏನು ಕಬ್ಬಿಗಿಲ್ಲ. ಹಾಗಾಗಿ ನಮ್ಮ ಕಬ್ಬು ಲಾಭದಾಯಕ ಅಂತ ನನಗೆ ಗೊತ್ತಿತ್ತು, ಜನಗಳಿಗೂ ಗೊತ್ತಾಗಿದೆ. ಈಗ ಗೊತ್ತಾಗಿದೆ ಜನಗಳು, ಈಗ ಶುಂಠಿ ಎಲ್ಲ ಹೋಗ್ತಾ ಇದ್ರು, ಈಗ ಶುಂಠಿಗೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಹೇಳೋದು ಅದೇ, ನೀವು ಬೆಳೀರಿ ಇಲ್ಲ ಅಂತಲ್ಲ, ಶುಂಠಿಗೂ ನಾವು ಯಾಕಷ್ಟೆಲ್ಲ ನೀವು ಆ ರಾಸಾಯನಿಕ ವಸ್ತುಗಳನ್ನು ಹಾಕಿ ಆ ಮೆಡಿಸಿನ್ಗಳನ್ನು ಹಾಕಿ ಮಣ್ಣಿನ ಫಲವತ್ತತೆಯನ್ನು ಯಾಕೆ ಹಾಳು ಮಾಡ್ತೀರಿ? ಅದ್ರ ಬದಲಿಗೆ ಇದನ್ನು ಮಾಡಿ, ನಿಮ್ಗೆ ಲಾಭದಾಯಕ ಆಗುತ್ತಲ್ಲ. ಈಗ 1 ಕೆಜಿಗೆ ನಿಮ್ಗೆ 60-70 ರೂಪಾಯಿ ಬೆಲ್ಲಕ್ಕೆ ಸಿಕ್ಕಿದ್ರೆ ಸಾಕಾಗುತ್ತಲ್ಲ ನಿಮಗೆ ಅಂತ ಇದನ್ನು ಹೇಳಿದ್ದು ಜನ ಅನುಕರಣೆ ಮಾಡಿ ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಫ್ಯಾಕ್ಟ್ರಿ ನಡೀತಾ ಇದೆ. ಅಂತೂ ರೈತರಲ್ಲಿ ನೀವು ಒಂದು ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ, ಭೂಮಿಯ ಫಲವತ್ತತೆ ಕಾಯ್ಕೊಂಡು ಹೋಗೋದ್ರ ಜೊತೆಗೆ ನೀವು 4 ಕಾಲು ಸಂಪಾದನೆ ಮಾಡೋದು ಹೇಗೆ ಅನ್ನುವಂತಹ ಗುಟ್ಟನ್ನು ಸಹ ಅವ್ರಿಗೆ ಹೇಳ್ಕೊಟ್ಟಿದ್ದೀರಿ. ನೀವು ಬೆಳೆಯೋ ಜೊತೆಗೆ ನಿಮ್ಮ ಜೊತೆಗಿರೋರನ್ನು ಬೆಳೆಸ್ತಾ ಇದ್ದೀರಿ ಹೆಗಡೆ ಅವರೇ. ಈಗ ಸರಿ, ಮಕ್ಕಳನ್ನು ಸಹ ಈ ಕೃಷಿ ಚಟುವಟಿಕೆಗೆ ತೊಡಸ್ಕೊಂಡ್ಬಿಟ್ರ, ಮುಂದೆ ಕೆಲಸಕ್ಕೆಲ್ಲ ಹೋಗ್ಲಿಲ್ಲ ಅವರು? ನಂದು ನಿಜವಾಗ್ಲೂ ದೊಡ್ಡ ಆಲೋಚನೆ ಅದನ್ನೇ. ನಮ್ಮ ತಂದೆಯವರಿಗೂ ನಾವು 10 ಮಕ್ಕಳಾಗಿದ್ವಿ, 10 ಮಕ್ಕಳು ಮನೆಯಲ್ಲೇ ಇದ್ಕೊಂಡು ನಾವು ಕೃಷಿ ಕ್ಷೇತ್ರದಲ್ಲೇ ಇದ್ದೀವಿ ನಾವು. ಆ ಮಟ್ಟದಲ್ಲಿ ನಾವಿರೋದ್ರಿಂದ ನನ್ನ ಮಕ್ಕಳು ಎರಡು ಮಕ್ಕಳನ್ನ ನಾನು ಯಾಕೆ ಹೊರಗಡೆ ಬಿಡಬೇಕು? ಹೌದೆಲ್ಲ ಹೇಳ್ತಾರೆ ಹೊರಗಡೆ. ನಮ್ಮ ಒಂದು ಹುಡುಗ SSC ಆಗಿದ್ದಾನೆ, ಮತ್ತೊಂದು ಹುಡುಗ BCOM ಮಾಡಿದ್ದಾನೆ, ಇಬ್ಬರನ್ನು ಮನೆಯಲ್ಲೇ ಜೋಡಿಸ್ಕೊಂಡಿದ್ದೀನಿ ನಾನು. ನನ್ನ ಈ ಕೃಷಿ ಕ್ಷೇತ್ರಕ್ಕೆ ಅವ್ರನ್ನ ತೊಡಗಿಸ್ಕೊಳ್ಳೋದ್ರಿಂದ ಹಲವಾರು ವಿವಿಧ ಚಟುವಟಿಕೆಗಳನ್ನು ಮಾಡ್ಬೋದು. ನಮಗೆ ಮತ್ತೆ ಎರಡು ಮಕ್ಕಳಿಗೂ ನಮಗೆ ಮದುವೆ ಆಗಿದೆ. ನನ್ನ ಬಂದಿರೋ ಸೊಸೆ ಇವರು ಹಾಗೆ, ಅವರು ಸಹ ಅಷ್ಟೇ ಮನೆಯಲ್ಲಿ ಸಣ್ಣ ಸಣ್ಣ ಗೃಹೋಪಯೋಗದ ಎಲ್ಲ ವಸ್ತುಗಳನ್ನು ತಯಾರು ಮಾಡುವಂಥ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ. ಟೋಟಲಿ ನಮಗೇನೊಂದು ಗ್ರಾಮೀಣ ಮಟ್ಟದಲ್ಲಿ ನಮ್ಮಲ್ಲೇ ಸಿಗುವಂಥ ಒಂದು ವಸ್ತುಗಳಿಂದ ನಾವು ನಮ್ಮ ಉದ್ಯೋಗವನ್ನು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹುಶಃ ಹೊರಗಡೆ ನಾವು ಸಿಟಿಂಗ್ ಪಟ್ಟಣಕ್ಕೆ ಹೋಗುವಂಥ ವ್ಯವಸ್ಥೆ ತಪ್ಪಿಸ್ಬೋದು ಅಂತ ನಾನು ಯೋಚನೆ ಮಾಡೋದು. ಆದಷ್ಟಿಂದ ನಮ್ಮ ಮಕ್ಕಳನ್ನ ನಾನೇ ತೋರಿಸ್ಕೊಂಡಿರೋದು ಇಲ್ಲಿ ಮನೆ ಹತ್ರ. ಹಳ್ಳಿಯಲ್ಲಿ ಇದ್ದೇನೆ ನಾವು ಬದುಕನ್ನ ಕಂಡುಕೊಳ್ಬಹುದು, ಮತ್ತೆ ಸುಖವಾದ ಜೀವನವನ್ನು ನಡೆಸಬಹುದು. ಈ ರೀತಿಯಾದ ಉದ್ಯೋಗಗಳನ್ನು ಸ್ಥಾಪಿಸೋದ್ರ ಮೂಲಕವಾಗಿ ನಾಲ್ಕು ಜನರಿಗೆ ಉದ್ಯೋಗ ಕೊಟ್ಟಂಗೂ ಆಗುತ್ತೆ, ನಾವು ಸಹ ಒಂದು ಉದ್ಯಮವನ್ನು ನಿರ್ವಹಣೆ ಮಾಡಿದಂಗೆ ಆಗುತ್ತೆ ಅಲ್ವಾ ಹೆಗ್ಡೆ ಅವರೇ? ಹೌದು. ನನ್ನ ಉದ್ದೇಶನೂ ಅದೇ, ನಮ್ಮ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಕೆಲವಷ್ಟು ಕೆಲಸಕಾರಿ ನನ್ನ ಕೆಲಸ ಆದಷ್ಟು ಉದ್ಯೋಗ ಕೊಡೋಣ, ಅವ್ರ ಜೀವನಕ್ಕೂ ಒಂದು ಅವಕಾಶ ಆಶ್ರಯ ಆಗುತ್ತೆ, ನಮಗೂ ಅವ್ರಿಗೂ ವಿಶ್ವಾಸವೂ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆಲಸಗಾರರ ಮೇಲೆ ಮನೆ ಯಜಮಾನ ಮೇಲೆ ವಿಶ್ವಾಸವೂ ಇದ್ದ ಕಾಲ ಈಗ. ನಾವು ಹಾಗೆ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಾನೊಬ್ಬನ ಒಡೆಯ ಅಂತೂ ಇಲ್ಲ, ಒಬ್ಬನ ಕೆಲಸಗಾರ ಅಂತೂ ಅಲ್ಲ, ನಾವೆಲ್ಲ ಒಂದೇ ಇದರಲ್ಲೇ ಇರುವಂಥವ್ರು ನಾವು. ಹಾಗಾಗಿ ಅವ್ರಿಗೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವರು ಬರ್ತಾರೆ, ನಮ್ಮ ಕೆಲಸಗಳು ಆಗುತ್ತೆ, ಅವ್ರಿಗೆ ಜೀವನ ಆಗುತ್ತೆ. ಈ ಮಟ್ಟದಲ್ಲಿ ನಮ್ಮಲ್ಲಿ ನಡೀತಾ ಇರೋದು ಒಂದು 10 ಜನ ಕೆಲಸಗಾರ ನಮ್ಮ ಜೊತೆಗೆ ಎಷ್ಟೊತ್ತಿಗೂ ಇರ್ತಾರೆ. ಇದು ಮೂಲ ಉದ್ದೇಶ. ಟೋಟಲಿ ಗ್ರಾಮದ ಜನ ಹೊರಗಡೆ ಹೋಗಬಾರ್ದು, ಅವರು ಹಳ್ಳಿಯಲ್ಲಿ ಜೀವನವನ್ನು ಕಣ್ಣು ಇಟ್ಕೊಬೇಕು, ಇದು ಉದ್ದೇಶ. ಇದು ಇಷ್ಟೊತ್ತು ನಿಮ್ಮ ಈ ಬೆಲ್ಲ ತಯಾರಿಕೆ ವಿಧಾನ, ಅದು ಶುದ್ಧ ಬೆಲ್ಲ ತಯಾರಿಕೆ ಅಂತಾನೆ ಹೇಳೋಣ ಅಂತ, ಶುದ್ಧ ಬೆಲ್ಲ ತಯಾರಿಕೆ ವಿಧಾನ ಜೊತೆಗೆ ನಿಮ್ಮ ಕೃಷಿ ಚಟುವಟಿಕೆಗಳ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಶುದ್ಧ ಬೆಲ್ಲ ತಯಾರಿಕೆ ಈ ಕುರಿತು ಹೊಸನಗರ ತಾಲೂಕು ಬಟ್ಟೆ ಮಲ್ಲಪ್ಪದ ಮಂಜುನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಈ ರಾತ್ರಿ 9:05 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನರ ಮಾನಸಿಕ ಆರೋಗ್ಯ ಈ ಕುರಿತು ರಾಷ್ಟೀಯ ಯುವ ಸ್ಪಂದನ ಕಾರ್ಯಕ್ರಮದ ಮುಖ್ಯಸ್ಥ ಹಾಗೂ ನಿಮಾನ್ಸ್ನ ಸಾಂಕ್ರಾಮಿಕ ರೋಗ ತಜ್ಞ ವಿಭಾಗದ ಮುಖ್ಯಸ್ಥರೂ ಆಗಿರುವ ಡಾ ಪ್ರದೀಪ್ ಬಾನಂದೂರ್ ಅವರೊಂದಿಗೆ ಸಂದರ್ಶನ. Thank you.